சங்கீதவே நீனுடைய மாட்டெல்லாம் சல்லாப்பவே நீ அல்லல்லா சங்கீதவே நீனுடைய மாட்டெல்லாம் சல்லாப்பவே நீ அல்லல்லா சந்தோஷவே நிஜத்தையே ಸರಸದಲ್ಲಿ ಸಮನಾರಿಲ್ಲ ಸ್ನೇಹದಲ್ಲಿ ಗೆಲ್ಲುವೆಯಲ್ಲ ಮೌನದಲ್ಲಿ ಹೇಳಿದೆಯಲ್ಲ ನೋಟದಲ್ಲಿ ಹಾಡಿದೆಯಲ್ಲ ಸುಮವು ನಗುತ್ತಿರೆ ನೋಡುತ್ತ ನಿಂತೆನು ಉಲ್ಲಾಸರಿ ಪ್ರೇಮದಲ್ಲಿ ನಿನ್ನ ಸೇರಲು ಹೃದಯದಲ್ಲಿ ಹರ್ಷ ತುಂಬಲು ಆಯಾಗಿದೆ ಆಯಾಗಿದೆ ಸಂಗೀತವೇ ನಿನ್ನುಡಿಯುವ ಮಾತೆಲ್ಲ ಸಲ್ಲಾಪವೇ ನೀವೆಲ್ಲರೆ ಸಂತೋಷವೇ ನಿಜ ತಿಳಿದ ಬಾಳೆಲ್ಲ ಚೆಲುವೆಯ ಛಲದಲ್ಲಿ ಪಡೆದ ಬಲವನ್ನು ಮೋಹದ ಮೋಡಿಗೆ ನಾಸೋದೇನು ಮಾತಿನಲ್ಲಿ ಮುದ್ದು ಅರಗಿಣಿ ಅಂದದಲ್ಲಿ ಮುತ್ತಿನ ಮಣಿ ಬಾಯಲ್ಲಿಗೆ ಬಾಯಲ್ಲಿಗೆ ಸಂಗೀತವೇ ನಿನ್ನುಡಿಯುವ ಮಾತೆಲ್ಲ ಸಲ್ಲಾಪವೇ ನೀ ಅಲ್ಲಲ್ಲ ಸಂತೋಷವೇ ನಿಜ ತಿಳಿ